ಆಹಾರ ಮತ್ತು ಆರೋಗ್ಯ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಸಿರಿಧಾನ್ಯಗಳು ಮಾನವನ ಆರೋಗ್ಯದ ಮೇಲೆ ಒಳ್ಳೆ ಒಂದು ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇವುಗಳನ್ನು ಸೇವನೆ ಮಾಡೋದ್ರಿಂದ ಆದ್ದರಿಂದ ರೈತರು ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮುಂದೆ ಬರಲಿ. ಜೊತೆಗೆ ಸಂಸ್ಕರಣೆಗೆ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕದಲ್ಲಿ ಸೌಲಭ್ಯಗಳಿದ್ದಾವೆ. ಇದರ ಸೌಲಭ್ಯವನ್ನು ನಮ್ಮ ಎಲ್ಲ ರೈತರು ಪಡ್ಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಪಿಎಫ್ ಮಠದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ. ಸ್ನೇಹಿತರೆ, ರೈತ ಬಾಂಧವರೇ, 2023 ಸಾಲಿನ ಕಳೆನಾಶಕ ಸಹಿಷ್ಣುತೆ ಇರುವ ಬಿಟಿ ಹತ್ತಿ ಬೀಜದ ಕುರಿತು ಪ್ರಕಟಣೆ. ಕೇಂದ್ರ ಸರ್ಕಾರದ ಜಿಇಎಸಿ ಕಮಿಟಿಯು ದೇಶದಲ್ಲಿ ಕಳೆನಾಶಕ ಸಹಿಷ್ಣುತೆ ಇರುವ ಬಿಟಿ ಹತ್ತಿ ಬೀಜಕ್ಕೆ ಅನುಮತಿ ನೀಡಿರುವುದಿಲ್ಲ. ಇಂತಹ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದನೆ, ಮಾರಾಟ ಮಾಡುವುದು ಅಥವಾ ಬೆಳೆಯುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಇಂತಹ ಬಿಟಿ ಹತ್ತಿ ಬೀಜಗಳು ಉತ್ಪಾದಿಸುವುದು, ಮಾರಾಟ ಮಾಡುವುದು ಅಥವಾ ಬೆಳೆಯುವುದು ಕಂಡುಬಂದರೆ ಅಂತಹ ವ್ಯಕ್ತಿಗಳ ವಿರುದ್ಧ 1996 ಬೀಜ ನಿಯಂತ್ರಣ ಆದೇಶ 1998 ಹಾಗೂ ಪರಿಸರ ಸಂರಕ್ಷಣೆ ಕಾಯ್ದೆ 1988 ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗಿದ್ದು ಕಳೆನಾಶಕ ಸಹಿಷ್ಣುತಾ ಬಿಟಿ ಹತ್ತಿ ಬೀಜ ಮಾದರಿಗಳನ್ನು ಹಾಗೂ ಎಲೆಗಳ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷಿಸಲಾಗುವುದು. ತಪಾಸಣೆಯಲ್ಲಿ ನಿಷೇಧಿತ ಕಳೆನಾಶಕ ಅಂಶಗಳು ಪತ್ತೆಯಾದಲ್ಲಿ ಉತ್ಪಾದಕರ, ಮಾರಾಟಗಾರರ ಮತ್ತು ಬೆಳೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ರೈತ ಬಾಂಧವರು ಈ ರೀತಿಯ ಅನಧಿಕೃತ ಕಳೆನಾಶಕ ಸಹಿಷ್ಣುತೆ ಬಿಟಿ ಹತ್ತಿ ಬೀಜಗಳನ್ನು ಬೆಳೆಯಬಾರದೆಂದು ವಿನಂತಿ. ಯಾವುದೇ ತರಹದ ಬಿಟಿ ಹತ್ತಿ ಬೀಜಗಳನ್ನು ಖರೀದಿಸುವಾಗ ಅಧಿಕೃತ ಬೀಜ ಮಾರಾಟಗಾರರಿಂದ ಮಾತ್ರ ಖರೀದಿಸುವುದು. ಬಿಟಿ ಹತ್ತಿ ಬೀಜಗಳನ್ನು ಖರೀದಿಸುವಾಗ ತಪ್ಪದೇ ಮಾರಾಟಗಾರರಿಂದ ಅಧಿಕೃತ ರಸೀದಿಯನ್ನು ಪಡೆಯುವುದು. ಯಾವುದೇ ಕಾರಣಕ್ಕೂ ಜಿನ್ನಿಂಗ್ ಮಿಲ್ಲುಗಳಿಂದ ಅಥವಾ ಬೀಜ ಮಾರಾಟಗಾರರಿಂದ ಬಿಡಿ ಬೀಜಗಳನ್ನು ಖರೀದಿಸಬಾರದು. ಈ ರೀತಿಯ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದಿಸುತ್ತಿರುವುದು, ಮಾರಾಟ ಮಾಡುತ್ತಿರುವುದು ಅಥವಾ ಬೆಳೆಯುತ್ತಿರುವುದು ಕಂಡುಬಂದಲ್ಲಿ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಕೋರಲಾಗಿದೆ. ರೈತರು ಇಂತಹ ಬೀಜವನ್ನು ಅನಧಿಕೃತ ಮಾರಾಟಗಾರರಿಂದ ಖರೀದಿಸಿ ಬೆಳೆ ನಷ್ಟವಾದಲ್ಲಿ ಕೃಷಿ ಇಲಾಖೆ ಹೊಣೆಗಾರಿಕೆಯಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಬೇಸಿಗೆಯ ಒಂದು ಬಿಸಿಲು ಜಾಸ್ತಿ ಇರೋದರಿಂದ ಹಾಗೂ ನೀರಿನ ಆವಿ ಮಣ್ಣಿನಿಂದ ಜಾಸ್ತಿ ಆಗ್ತಾ ಇರೋದರಿಂದ ಭೂಮಿಯನ್ನು ಉಳುಮೆಯನ್ನು ಮಾಡಿ ಕುಂಟೆಯನ್ನು ಹಸಿದ್ರ ಮುಖಾಂತರ ನೀರಿನ ಸಂರಕ್ಷಣೆಯನ್ನು ಅಥವಾ ಆವಿಯಾಗುವುದನ್ನು ನಾವು ಕಡಿಮೆ ಮಾಡಬಹುದು. ಜೊತೆಗೆ ಸಾವಯವ ವಸ್ತುಗಳನ್ನು ಭೂಮಿಯ ಮೇಲುಗಡೆ ಹೊದಿಕೆಯಾಗಿ ಹರಡುವುದರಿಂದ ನೀರಿನ ಒಂದು ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಾಣಿಗಳ ಒಂದು ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಬಿಳಿ ಬಣ್ಣವನ್ನು ಅಥವಾ ಸುಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ಒಂದು ವಾತಾವರಣ ದೊರೆತದೆ. ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಅಂತರ್ಬೇಸಾಯ, ಮಲ್ಸಿಂಗ್ ಹಾಗೂ ಕೈಗಳೆಯನ್ನು ಮಾಡೋದ್ರಿಂದ ತೇವಾಂಶವನ್ನು ರಕ್ಷಣೆ ಮಾಡಬಹುದು. ಜೊತೆಗೆ ಮಣ್ಣಿನ ಒಂದು ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಅಂದರೆ ಬೇಸಿಗೆ ಉಳುಮೆಯನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಾಗ್ತವೆ. ಅಡ್ಡ ಮಳೆಗಳು ಅಥವಾ ಮುಂಗಾರಿನ ಮುಂಚೆ ಬೀಳತಕ್ಕಂಥ ಮಳೆಗಳ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡಬಹುದು. ಮಣ್ಣು ಕೊಚ್ಚನೆಯನ್ನು ತಡಿಬಹುದು. ಇನ್ನು ಕಲ್ಲಂಗಡಿಯನ್ನು ಬೆಳೆದಂಥ ರೈತ ಬಾಂಧವರು, ಕಲ್ಲಂಗಡಿ ಬಿಸಿಲು ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುವ ಒಂದು ಸಾಧ್ಯತೆ ಇರ್ತದೆ. ಇದನ್ನು ತಡಿಲಿಕ್ಕೆ ಬೋರಾನ್ ಶೇಕಡ 5 ಒಂದು ದ್ರಾವಣವನ್ನು ಹಣ್ಣಿನ ಮೇಲೆ ಅಥವಾ ಬೆಳೆ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜು ಬೆಳೆಯಲ್ಲಿ ಬರ್ತಕ್ಕಂಥ ಹಣ್ಣು ನೊಣದ ಬಾಧೆಯನ್ನು ತಡಿಲಿಕ್ಕೆ ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಇರ್ತಕ್ಕಂಥ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕೋದು ಒಳ್ಳೆಯದು. ಇನ್ನು ಮಾವಿನ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಮಾವಿನ ಬೆಳೆಯಲ್ಲಿ ಇತ್ರೆಯನ್ನು ಬಳಸಿ ಮಾವಿನ ಕಾಯಿಗಳನ್ನು ಹಣ್ಣು ಮಾಡಬಹುದು. ಆದರೆ ಸಂಪೂರ್ಣ ಮಾಗಿದಂಥ ಕಾಯಿಗಳನ್ನು ಮಾತ್ರ ಹಣ್ಣಿಗೆ ನಾವು ಬಳಸೋದು ಒಳ್ಳೆಯದು.